ಜೊತೆ ಬಂದೆ ನನ್ನ ಮಾಡಲ್ ಗತಿಯನ ಎದಿ ಹೊಡೆದು ಹೋ ಅರಿ ಕೈದಾನೇನ ಅಣ್ಣ ಎದಿ ಹೊಡೆದು ಹೋ ಅರಿ ಕೈದಾನೇನ ಮನಿ ಬಿಟ್ಟ ಮುಂದಕ್ಕೆ ಬಂದೆ ನನ್ನ ಬಿಟ್ಟ ಹೋದಾನ ಮತ್ತೆ ಚಿನ್ನದೊಳಗೆ ಕಂಡೀರೇನ್ರಿ ಕಾಂತ ನನ್ನ ಮತ್ತೆ ಚಿನ್ನದೊಳಗೆ ಕಂಡೀರೇನ್ರಿ ಕಾಂತ ನನ್ನ ಎಂದ ಕತ್ತಿರಿಗೆ ನಾನು ಹೋಗಲ್ಲನ್ನ ತವರ ಮನೆಗಿನ್ನ ಮರ್ಯಾದಿ ಅವರು ಮಾಡ್ಯಾರೇನ ಅಣ್ಣ ಮಾನ ಮರ್ಯಾದಿ ಅವರು ಮಾಡ್ಯಾರೇನ ಏ ತಂಗಿ ಬರ ಯಾತಕ್ಕೆ ಮಾಡ್ತಿದೋ ಹನೋ ಮನೇನ ಮಾಡ್ತಿದ್ಯೋ ಅನೋ ಮನೇನ ಈಗ ಗಾಡಿ ಬಂದ ಮೇಲೆ ಕುಂತ ಗಂಡ ಹೋಗುವ ನಿನ್ನೇನ ಗಾಡಿ ಬಂದ ಮೇಲೆ ಕುಂತ ಈಗ ಗಾಡಿ ಬಂದ ಮೇಲೆ ಕುಂತ ಗಂಡ ಹೋಗುವ ನಿನ್ನೇನ ಇನ್ನು ಹಳ್ಳ ಬೇಡ ಕರಿಯ ಬೇಡ ಹಿಡಿಯವ್ವ ಜೈರವನೇನ ನಿನಗೆ ಟಿಕೀಟ ಕೊಡತೀನಿ ಬರವ್ವ ಕೋಣೆಯ ಒಳಗೆ ಬಾಳ ಚಲುವ ನೋವ ಶಿವನಿನ್ನ ಮಗ ನೀನೇನ ಈ ಕೂಸು ಬಾಳ ಚಲುವ ನೋವ ಶಿವನಿನ್ನ ಮಗ ನೀನೇನ ಈ ಕೂಸಿನ ರೂಪ ನಿನ್ನ ರೂಪ ಕುಣಿವೆ ಚಂದ್ರಮಾನಂತೇನ ಚಂದ್ರಮಾನಂತೇನ ಇದುವರೆಗೆ ಕುಷ್ಟಗಿ ತಾಲೂಕಿನ ತಾವರಗೆರೆ ಗ್ರಾಮದ ಭರ್ಮಪ್ಪ ಹಾಗೂ ಸಂಗಡಿಗರಿಂದ ದೊಪ್ಪಿನಾಟದ ಪದಗಳನ್ನು ಕೇಳಿದರೆ ಜನಪದ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7 ಗಂಟೆ ಆಗುತ್ತಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.